ಸ್ವಾಮಿ ಸಾರೋಹಿ ತಾಮನ ಹಿಡರಿ ತಾಮ ಸರಿ ಮಾಧೋಜಿ ಹೇರೆ ರೇ ಸಾರೋಜಿ ತಾಮನ ಹಿಡರಿ ತಾಮ ಸರಿ ಮಾಧೋಜಿ ಘರ ಜೇವ ಜಂಭೂರಿ ಹೊಸ್ತರಿ ಹೈ ಸೇಲೈ ಓಂ ಯಂ ಸಿಂ ರೆಂದೋಜಿ ತಾಮ ಸರಿ ಹೊಸ್ತರಿ ಹೈ ಸೇಲೈ ಓಂ ಯಂ ಸಿಂ ಹಿಂದೋಜಿ ತಮ್ ಸರಿಂ ಹೈ ಸೇ ಲೈ ಓಂ ಯಂ ಸಿಂ